ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ದೇಶಭಕ್ತಿ ಗೀತೆ ಸಾಶಿ ಮರುಳಯ್ಯ ಅವರ ರಚನೆ, ವೃಂದಗಾನದಲ್ಲಿದೆ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಆಕಾಶವಾಣಿ ಹೊಸಪೇಟೆ. ಹೇ ಅಲ್ಲಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕನಕನಹಳ್ಳಿ ಗ್ರಾಮದ ಹಿರಿಯ ರೈತರಾದ ಶ್ರೀ ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಹಾಗೂ ಕೃಷಿ ಗೀತೆಗಳು ಪ್ರಸಾರವಾಗಲಿವೆ. ಹಾಗಾದರೆ ಬನ್ನಿ ಕಾರ್ಯಕ್ರಮದ ಆರಂಭಕ್ಕೆ ಆಲಿಸೋಣ. ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕನಕನಹಳ್ಳಿ ಗ್ರಾಮದ ಹಿರಿಯ ರೈತರಾದ ಶ್ರೀ ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಹನಕನಹಳ್ಳಿ ಗ್ರಾಮದ ಹಿರಿಯ ರೈತರಾಗಿರ್ತಕ್ಕಂಥ ಕೆ ಎಂ ಶಿವಪ್ರಕಾಶ್ ಅವರು, ಇವರು ತುಂಬ ವೈವಿಧ್ಯಮಯವಾಗಿರ್ತಕ್ಕಂಥ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಹೊಸ ಹೊಸ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಗೋಡಂಬಿ ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಸೇಬು ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ಹುಣಸೆ ಈ ಭಾಗದ ಪ್ರಾದೇಶಿಕ ಬೆಳೆಯಾದರೂ ಸಹಿತ ಆದರೆ ಅದರಲ್ಲೂ ಹೊಸ ಹೊಸ ತಳಿಗಳನ್ನು ಬೆಳೆದು ಅವುಗಳನ್ನು ಒಂದು ಹೊಸ ಮಾರುಕಟ್ಟೆಗೆ ಅದನ್ನು ಮಾರಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಬೇರೆ ಬೇರೆ ತಳಿಗಳನ್ನು ಬೆಳೆಯುವಂಥ ಒಂದು ಪ್ರಯೋಗಶೀಲದಲ್ಲಿ ಇವರು ತೊಡಕೊಂಡಿದ್ದಾರೆ. ಜೊತೆಗೆ ನಮ್ಮ ಈ ಹಡಗಲಿ ವಿಶೇಷ ಬೆಳೆ ಏನಂದರೆ ಮಲ್ಲಿಗೆ. ಅದರಲ್ಲೂ ಹಡಗಲಿದೇ ಆಗಿರ್ತಕ್ಕಂಥ ಮಲ್ಲಿಗೆ ಒಂದು ತಳಿಯಾದರೆ, ಮತ್ತೊಂದು ದುಂಡು ಮಲ್ಲಿಗೆ, ಅದು ಮೈಸೂರು ಮಲ್ಲಿಗೆ ಅಂತೇಳಿ ಗುರುತಿಸ್ಕೊಳ್ಳುವಂಥದ್ದು, ಹಾಗೆ ಕಾಕಡ, ಈ ಥರ ಬೆಳೆಗಳನ್ನೆಲ್ಲ ಬೆಳೀತಾ, ಜೊತೆಗೆ ಪಾರಂಪರಿಕ ಬೆಳೆಗಳಾಗಿರ್ತಕ್ಕಂಥ ಮೆಕ್ಕೆಜೋಳ, ಶೇಂಗಾ, ಈ ಥರದ್ದೆಲ್ಲ ಬೆಳೆಗಳನ್ನು ಬೆಳೀತಾ ತಮ್ಮ ಕೃಷಿಯಲ್ಲಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಕೆ ಎಂ ಶಿವಪ್ರಕಾಶ್ ಅವರೇ. ನಮಸ್ಕಾರ ಶಿವಪ್ರಕಾಶ್ ಅವರೇ. ನಿಮ್ಮ ಕೃಷಿ ಅಂದರೆ ಎಲ್ಲಿಂದ ಶುರುವಾಗಿದ್ದು? ನಾವು ಕೃಷಿ 72 ಸ್ಟಾರ್ಟ್ ಮಾಡಿದ್ದೀವಿ. ನಾವು SLC ಫೇಲ್ ಆದ್ವಿ. ಫೇಲ್ ಆದ ತಕ್ಷಣ ನಮ್ಮ ಮನೆಯಲ್ಲಿ ವ್ಯವಸಾಯದ ಸ್ವಲ್ಪ ಕಷ್ಟ ಇತ್ತು. ಅವಾಗ ನಮ್ಮ ತಂದೆ ತಾಯಿಗೆ ವ್ಯವಸಾಯ ಮಾಡೋಕ್ಕೆ ಇದು ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ವ್ಯವಸಾಯಕ್ಕೆ ತೊಡಗಿದ್ರೆ ಇಲ್ಲಿವರೆಗೆ ವ್ಯವಸಾಯನ ಮಾಡ್ಕೊಂತ ಬರ್ತಾರೆ. ತಂದೆಯವರು ಕೃಷಿ ಮಾಡ್ತಾ ಇದ್ದಾರೆ? ಹೌದ್ರಿ, ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪವರು, ನಾವೆಲ್ಲರೂ ಕೃಷಿ ಇದರಿಂದನೇ ಬಂದವರು. ಆಗ ಹೇಗಿತ್ತು ಕೃಷಿ? ಕೃಷಿ ಆಗಿನ ಕಾಲದಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಆಗಲಿ ಗೊಬ್ಬರಗಳಿರಲಿಲ್ಲ. ನಮಗೆ ಗೊಬ್ಬರ ಬಂದಿದ್ದೆ 76-77 ಅದರವರೆಗೆ ನಾವು ಯಾವ ಸರ್ಕಾರಿ ಗೊಬ್ಬರನೂ ಬಳಸಿದ್ಲಿಲ್ಲ. ಬೂದಿ ಗೊಬ್ಬರ ಅಂತಂದು ಒಂದು ಕೃಷಿ ಇಲಾಖೆಯರು ತಂದು ನಮ್ಗೆ ಅದನ್ನ ಪ್ರೇರಣೆ ಮಾಡಿದ್ರು. ಮರಳಲ್ಲಿ ಮಿಕ್ಸ್ ಮಾಡಿ ಕೊಡಕ್ಕೆ ಬೂದಿ ಗೊಬ್ಬರ ಅಂತಿದ್ರು. ಆ ಫಾಸ್ಫರೇಟ್, ಈಗ ಅದು ಫಾಸ್ಫರ ಗೊಬ್ಬರ ಅಂತ ಹೇಳ್ತಾರೆ. ಅದನ್ನ ರೈತರಿಗೆ ನಾವು ಸೊಸೈಟಿಯಲ್ಲಿ ಸಾಲ ಮಾಡಿದ್ರೆ ಅದರಲ್ಲಿ 10% 20% ನಮ್ಗೆ ಗೊಬ್ಬರ ಕೊಡಕತ್ತಿದ್ರು. ಇನ್ನು ನಿಮ್ಗೆ ಅವೆಲ್ಲ ನೆನಪಿದಾವೆ? ನೆನಪಿದಾವೆ. ಆ ಸೊಸೈಟಿಯಲ್ಲಿ ನಾವು ಸಾಲ ಮಾಡ್ತಿದ್ವಿ. ಅವಾಗ ನಮಗೆ ಸಾಲ ಎಷ್ಟು ಕೊಡ್ತಿದ್ರು ಅಂದ್ರೆ 5-10,000 ಕೊಡ್ತಿದ್ರು ಸಾಲ. ಅವ 5,000 ಒಂದು 2,000 ಗೊಬ್ಬರ ಕೊಡ್ತಿದ್ರು. ಇನ್ನು ಉಳಿದೆಲ್ಲ ನಾವು ಖರ್ಚಿಗೆ ದುಡ್ಡು ಗಿಡಿಸ್ಕಂತಿದ್ವಿ. ಆ ಗೊಬ್ಬರದಿಂದ ಬದಲಾವಣೆ ಆಗ್ತೈತಾ? ನಮಗೇನು ಅವಾಗೇನೋ ಸ್ವಲ್ಪ ಬದಲಾವಣೆ ಕಂಡಿತ್ರಿ. ಆಮೇಲೆ ಅದ್ರ ಜೊತೆಗೆ ಯಾವಾಗ ವೀರ್ಯ ಒಂದು ಕೊಡಕತ್ತಿದ್ರ ಅವಾಗ ಹೆಚ್ಚಿನ ಬದಲಾವಣೆ ಕಂಡಿಲ್ಲ. ಯೂರಿಯಾ ಗೊಬ್ಬರ ಬಂದು ಅವ ಹೈಬ್ರಿಡ್ ಬಂದ್ರಿ. ಅದಕ್ಕಿಂತ ಮುಂಚೆ ಹೈಬ್ರಿಡ್ ಇರಲಿಲ್ಲ. ನಾವೆಲ್ಲ ಬಿಜಾಪುರ ಜೋಳ, ಕೊಡುಮುರುಕ ಜೋಳ, ಈ ಥರ ಜೋಳಗಳನ್ನ ಬಳಸ್ತಿದ್ವಿ. ಒಂದ್ಸಲ ಏನಂತ ಬೆಂಕಿ ರೋಗ ಬಂತ್ರಿ. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಬೆಂಕಿ ಹುಳ ಬಂದು ರೈತರಿಗೆ ಊಟಕ್ಕೆ ಸತಿ ಜೋಳ ಇಲ್ದಂಗ ಅದು. ಆ ಸಂದರ್ಭದಲ್ಲಿ ಹೈಬ್ರಿಡ್ಗೆ ಹರಪನಹಳ್ಳಿ ತಾಲೂಕಿನಲ್ಲಿ ಅಲ್ಲೆಲ್ಲ 1 ಆಗಿತ್ತು ಸ್ಟಾರ್ಟ್ ಆಗಿ ಹೈಬ್ರಿಡ್. ಅದನ್ನು ನಾವು ಬೀಜ ತಗೊಂಬಂದು 1 ಹಾಕಿದ್ರೆ ನಮಗೆ 1 10 ಬೆಳೆಯನ್ನು ಬೆಳೆದಿವಿ. ಏನೂ ಇಲ್ಲದಲ್ಲೇ, ಯಾವುದೇ ಗೊಬ್ಬರ, ಪೆಸ್ಟಿಸೈಡ್ಸ್ ಏನೂ ಇಲ್ಲ, ಸುಮ್ಮನೆ ಬಿತ್ತಿ ಅಷ್ಟು ಬೆಳೆದಿವಿ. ಆಮೇಲೆ ನೆಕ್ಸ್ಟ್ ಇಯರ್ ಏನಾಯ್ತು ಅಂದರೆ 73-74 ಇವರು ಹೈಬ್ರಿಡ್ ಜೋಳ ಜೊತೆಗೆ ವೀರ್ಯನ ಉಗ್ಗಕ್ಕೆ ಇದು ಮಾಡಿದ್ವಿ. 15 ಕ್ವಿಂಟಲ್ ನಮ್ಗೆ ಇಳುವರಿ ಬಂತು. ಅಲ್ಲಿಂದ ನಾವು ಈ ಹೈಬ್ರಿಡ್ಗೆ ಮಾರೋಗಿಬಿಟ್ಟಿದ್ರೆ ನಮ್ಮ ಏನು ರೈತ ಮುಂಚೆ ಬೆಳೀತಿದ್ವಲ್ರಿ, ಆ ಬೆಳೆನೆಲ್ಲ ಸ್ವಲ್ಪ ಬದಲಾವಣೆ ಮಾಡ್ಕೊಂತ ಮಾಡ್ಕೊಂತ ಬರ್ತಾ ಇದ್ವಿ. ಈಗ ನೀವು ಏನೇನು ಬೆಳೀತಾ ಇದ್ದೀರಿ? 10 ಭೂಮಿ ಇದೆ ಆ್ಯಕ್ಚುಲಿ ಶಿವಪ್ರಕಾಶ್ ಅವರಿಂದ? ನಮಗೆ 10 ಭೂಮಿ ಇದೆ ರೀ. 10 ಅದರಲ್ಲಿ 2 ಮಲ್ಲಿಗೆ ಬೆಳಿತೀರಿ, ಅದರಲ್ಲಿ ಒಂದು 1/2 ದುಂಡು ಮಲ್ಲಿಗೆ ಬೆಳಿತೀರಿ, ಮೈಸೂರು ದುಂಡು. ಹಡಗಲಿ ಮಲ್ಲಿಗೆ ನಮ್ಮದು ಹೆಚ್ಚಿನ ಆದ್ಯತೆ ಕೊಟ್ಟಿರಿ. ಮೊದಲಿನಲ್ಲಿ ನಮಗೆ ಭಾಳ ಚೆನ್ನಾಗಿ ಬೆಳೆ ಬರ್ತಿತ್ತು, ಯಾವುದೇ ಗೊಬ್ಬರ ಇಲ್ಲ. ಅವಾಗ ಮಲ್ಲಿಗೆ ಹೌದ್ರಿ, 73 ನಾವು ಹಡಗಲಿ ಮಲ್ಲಿಗೆ ಬೆಳೆಯಕತ್ತೀವ್ರಿ. ಅವಾಗ ಯಾವುದು ಗೊಬ್ಬರ ಆಗ್ತದೆ, ಬಲೆ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ನಮ್ಗೆ ಇಳುವರಿ ಚೆನ್ನಾಗಿ ಸಿಗ್ತದೆ. ಈಗೆಲ್ಲ ಸಾಕಷ್ಟು ಕೆಮಿಕಲ್ ಗೊಬ್ಬರ ಹಾಕ್ತಿದ್ವಿ, ಇಳುವರಿ ಬಂದದ್ದು ಜಲ್ದಿ ಹಾಳಾಗಿ ಹೋಗ್ಬಿಡ್ತದೆ, ಗಿಡಗಳು ಸತಿ ಹಾಳಾಗ್ತದೆ. ಓಹೋ, ಮತ್ತೆ ರಾಸಾಯನಿಕ ಪರಿಣಾಮ ಆಗ್ತದೆ. ನಮ್ದು ಕಂಟಿನ್ಯೂಷನ್ ಬರ್ತದೆ ಸರ್ ಸಗಣಿ ಗೊಬ್ಬರಕ್ಕೆ. ಈಗ ಏನಾಗುತ್ತೆ ತಕ್ಷಣ ಇಮಿಡಿಯೇಟ್ 15 ದಿನದಲ್ಲಿ ಬದಲಾವಣೆ ಆಗಿಬಿಡ್ತೈತ್ರಿ ಗಿಡ. ಇವತ್ತು ಗೊಬ್ಬರ ಕೊಟ್ಟರೆ 15 ದಿನದಾಗ ಆ ಮಾಲೆಲ್ಲ ಬಂದ್ಬಿಡ್ತದೆ. ನಾವು ಎಷ್ಟು ಬರ್ಬೇಕು ಅದಕ್ಕಿಂತ 10% ಜಾಸ್ತಿನೇ ಬರುತ್ತೆ ಬರುತ್ತೆ ಹಾಳಾಗಿಬಿಡುತ್ತೆ. ಅಂದರೆ ಗಿಡ ಹಾಳಾಗುತ್ತೆ, ಮಣ್ಣು ಹಾಳಾಗ್ತಾಯಿದೆ, ಮಣ್ಣು ಹಾಳಾಗುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವುಗಳನ್ನು ಅವಾಯ್ಡ್ ಮಾಡೋ ಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗ ರಾಸಾಯನಿಕ ಗೊಬ್ಬರ ಅವಾಯ್ಡ್ ಮಾಡೋದು ಈ ಹಿಂದಿನ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ನಾವು ಅವಾಯ್ಡ್ ಮಾಡ್ತೀವಲ್ಲ ರೀ, ಇವು ವೈರಸ್ಗಳು ಜಾಸ್ತಿ ಆಗಿಬಿಟ್ಟವ್ರಿ. ಅದನ್ನು ಮಾಡಲಿಲ್ಲ ಅಂದರೆ ಇವು ನಮಗೆ ಹೂವು ಒಂದೇ ದಿನದ ಬೆಳೆ ಇವತ್ತು ಹರಿದ್ವಿ ಅಂದರೆ ಸಾಯಂಕಾಲಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಮರ್ದಿನ ಇಡೋಂಗಿಲ್ಲ. ಅದು ಇಳುವರಿ ಬರಲಿಲ್ಲ ಅಂದರೆ ಮತ್ತೆ ಹವಾಮಾನಕ್ಕೂ ಅದಕ್ಕೆ ಹೋಗ್ಕೋಬೇಕು ನಮ್ಮದು. ಈಗಿಂದ ಅದನ್ನು ಒಳ್ಳೇಲೇಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಹಿಂದಿನ ಪರಿಸ್ಥಿತಿಯಲ್ಲಿ ಯಾವುದೇ ಕೆಮಿಕಲ್ ಬೇಕಾಗಿರಲಿಲ್ಲ. ನಾವು ಅವಾಗ BAC ಪೌಡ್ರ್ ಒಂದ್ಸಲ ಸುಮ್ಮನೆ ಸ್ಪ್ರೇ ಚೀಲದಿಂದ ಕೊಡುತ್ತಿದ್ದೀರಿ, ಅವಾಗ ಅಷ್ಟೇ ಇಳುವರಿನೇ ತಗೊಂತಿದ್ವಿ. ನಮ್ಗೆ ಯಾವುದು ತೊಂದರೆ ಇರ್ತದೆ, ಆಮೇಲೆ ಲೇಬರ್ ತೊಂದರೆ ಇರ್ತದಿಲ್ಲ. ಆಮೇಲೆ ನಮಗೆಲ್ಲ ಹೊಲ್ದಾಗ ಕೆಲಸ ಮಾಡೋಕೆ ನಾವು ಒಂದು ಆಳಿಗೆ ಹೇಳಿದರೆ 5 ಮಂದಿ ಬರೋರು ಕೆಲಸಕ್ಕೆ. ನಾವು ಅವಾಗ ಕೇವಲ 4 ಕಣಿ KG ನಾವು ಮೊಗ್ಗರಿಸ್ತಿದ್ರಿ, 1 KG ಮೊಗ್ಗರಬೇಕು 4 ಕಣಿ. ಈಗ ನಾವು 80 ರೂಪಾಯಿ 90 ರೂಪಾಯಿ ಕೊಡ್ತೀರಿ KG. KG ಅಂದರೆ ಈಗ ಜೀವನದ ವೆಚ್ಚಗಳೆಲ್ಲ ಜಾಸ್ತಿ ಆಗಿದೆ, ಮತ್ತು ಅವ್ರಿಗೆ ಜೀವನದ ವೆಚ್ಚ ಜಾಸ್ತಿ ಆಗಿದ್ದಕ್ಕಿಂತ ಅವಾಗ ಒಬ್ಬ ಲೇಬರು ಒಂದು ಕೆಲಸಕ್ಕೆ ಬಂದರೆ ಕನಿಷ್ಠ ಅಂದರೆ 6 ತಾಸು ಕರೆಕ್ಟಾಗಿ ಕೆಲಸ ಮಾಡೋರು. ಈಗಿನ ಕೆಲಸಗಾರ ಏನು ಮಾಡ್ತಾರೆ, ಬಂದರೆ 3 ತಾಸು ಅವ್ರ ಕೂಟ ಕೆಲಸ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಂದ ತಕ್ಷಣ ಊಟ ಮಾಡಲಿ ಬಿಡಲಿ ಇಲ್ಲಿ ಬಂದು ಊಟಕ್ಕೆ ಕುಂದಿರ್ತಾರೆ. ಊಟ ಮುಗಿದ ತಕ್ಷಣ ಏನು ಮಾಡ್ತಾರೆ, ಒಂದು ಸಾಲ ತಕೊಂಬರ್ಬೇಕಂದ್ರೆ 1/2 ಸಾಲಿಗೆ ಹೋಗಿ ಮತ್ತೆ ನೀರು ಕುಡಿಯೋಕೆ ಕುಂದಿರ್ತಾರೆ. ಈಗ ಟೈಮ್ ಪಾಸು, ಆಮೇಲೆ ಜನರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ ಹೊರತಾಗಿ ಅವ್ರು ಕೆಲಸ ಮಾಡ್ಬೇಕನ್ನೋ ಅಭಿರುಚಿ ಯಾವ ಲೇಬರ್ಗೆಲ್ಲ ನಮಗೂ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಅಂದರೆ ಈಗ ಸ್ವಲ್ಪ ಬದಲಾಗಿದೆ ಅಲ್ವಾ, ಅಂದರೆ ಈಗ ಕೂಲಿಗಿಂತ ಕಾಂಟ್ರಾಕ್ಟ್ ಮಾಡಿಬಿಡ್ತಾರೆ, ಅಂದರೆ KG ಲೆಕ್ಕದಲ್ಲಿ ಹರಿಸಿದರೆ ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ ಅಂತ. KG ಲೆಕ್ಕದಾಗ ಕೂಲಿ ಅಂದಾಗ ಈ ಥರದೆಲ್ಲ ಸಮಸ್ಯೆಗಳಾಗ ನಾವು ಈಗ KG ಹರಿಸ್ತೇವಲ್ರಿ, 80 ರೂಪಾಯಿ KG ಕೊಡ್ತಾರೆ. ಅವ್ರದ್ದು ಒಂದು ದಿನದ ಕೂಲಿ ಎಷ್ಟು? 200 ರೂಪಾಯಿ. 200 ರೂಪಾಯಿ 3 KG ಹರಿದ್ಬಿಟ್ರೆ ಎಷ್ಟಾದ್ರಿ? 8 × 3 = 24 240 ರೂಪಾಯಿ ಸಾಕು, ಇನ್ನು ಎದಕ್ಕೆ ಬೇಕು ಹೆಚ್ಚು? ಹೋಗ್ಬಿಡ್ತಾರ್ರಿ. ಇಂಥ ದುಸ್ಥಿತಿಗಳನ್ನೂ ಆಗ್ಯಾವ. ಮತ್ತೆ ಈ ಕಾರಣಕ್ಕಾಗಿ ಕೃಷಿಯಲ್ಲಿ ಕಾರ್ಮಿಕರ ಸಮಸ್ಯೆ ಉಂಟಾಗ್ತಾ ಇದೆ. ಕಾರ್ಮಿಕರ ಸಮಸ್ಯೆ ಉಂಟಾಗ್ತದೆ. ಈಗ ನೀವು ಮಲ್ಲಿಗೆಯನ್ನು ಬೆಳೀತಾ ಇದ್ದೀರಿ, ಮಲ್ಲಿಗೆ ಈಗಿನ ಮಾರುಕಟ್ಟೆ ಸ್ಥಿತಿ ಹೇಗಿದೆ, ಲಾಭದಾಯಕವಾಗಿದೆಯೋ, ಬೆಳೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ನಾವು ಮಲ್ಲಿಗೆ ಬೆಳೆಯೋಕ್ಕಿಂತ 1973 ನಾವು ಬೆಳೀತಾ ಇದ್ದೀವಿ, 1973 ಬೆಳೀತಾ ಇದ್ದೀವಿ. ಆ ಬೆಳೆದ್ರೂ ಸಹ ಅವಾಗಿನ ಲಾಭಾಂಶ ನಮಗೆ ಈಗ ಸಿಗ್ತಾಯಿಲ್ಲ. ಅವಾಗ 100 ರೂಪಾಯಿಗೆ ನಾವು ಒಂದು KG ಮಗ್ಗಿ ಕೊಟ್ರು, ಅವಾಗ ಲೇಬರ್ ಚಾರ್ಜ್ 4 ಕಣ ಇತ್ತು, ಅವಾಗ ಅವ್ರಿಗೆ ನಾವು 3 KG ಮಗ್ಗಿ ಬರೆಯೋದು. ಈಗಿನ ಪರಿಸ್ಥಿತಿಯಾಗಿ ಏನಾಗಿದ್ರೆ ಅಂದರೆ 80 ರೂಪಾಯಿ 90 ರೂಪಾಯಿ ನಾವು ಒಂದು ಮಾರ್ಕೆಟ್ನಾಗ ಮಗ್ಗು ಬಿಡಿಸಿದ್ರು ಸಹ ಆ ಮಗ್ಗಿಗೆ 200 ರೂಪಾಯಿ ರೇಟ್ ಆಗುತ್ತೆ ರೀ. ಅದ್ರಾಗ ಮಧ್ಯವರ್ತಿಗಳು ಜಾಸ್ತಿ ಆಗ್ಯಾರ ರೀ. ನಾವು ಇಲ್ಲಿದ್ದ ಟ್ರಾನ್ಸ್ಪೋರ್ಟ್ಗೆ 10 ರೂಪಾಯಿ ಕೊಡ್ಬೇಕು ರೀ 1 KG. ಅಲ್ಲಿ ಒಂದು 100ಕ್ಕೆ 10 ರೂಪಾಯಿ ಕಮಿಷನ್ ಕೊಡ್ಬೇಕು. ಆಮೇಲೆ ಮಾರ್ಕೆಟ್ನಲ್ಲಿ ಏನಾಗೈತೆ, ಅವಾಗ ನನಗೆ ಅಂತ ನಿಯತ್ತಲ್ರಿ, ಈಗ 200 ರೂಪಾಯಿಗೆ ಮಾರಿದ್ರೆ ನಮಗೆ 150 ಬರೀತಾರೆ, 100 ಮಾರಿದ್ರೆ 80 ರೂಪಾಯಿ ಬರೀತಾರೆ. ಅಲ್ಲೆಲ್ಲ ನಮಗೆ ರೈತರಿಗೆ ಭಾಳ ತೊಂದರೆ ಆಗಿದೆ. ಅದು ಮಾರ್ಕೆಟ್ನಲ್ಲಿ ನಾವು ಮೊದಲೆಲ್ಲ ಈಗ ಹಾಕಿಟ್ರೆ ನಿಯತ್ತಿನಿಂದ ಏನು ಮಾರಿರ್ತಾರೆ ಅದರಲ್ಲಿ ನಮಗೆ ಕರೆಕ್ಟಾಗಿ ಕೊಟ್ಟು ಅವರ ಲಾಭ ತಕ್ಕಂಥದ್ರು. ಈಗ ಹಂಗಾಗಿಲ್ಲ, ಎಲ್ಲವಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಅಂದರೆ ಹೂವಿನ ಬೆಳೆಗಾರರು ಮತ್ತು ಮಾರಾಟಗಾರರ ನಡುವೆ ಒಂದು ನೇರ ಸಂಪರ್ಕ ಇಲ್ವಾ? ನೇರ ಸಂಪರ್ಕ ಮಧ್ಯವರ್ತಿಗಳನ್ನು ಕರ್ಕೊಂತ ಹೋಗೋದು. ಈಗ ಕೆಲವು ಕಡೆಗೆ ಹೂವಿನ ವ್ಯಾಪಾರಿಗಳೇ ಹೂವಿನ ಬೆಳೆಗಾರರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ, ನಾನು ನಿಮ್ಮ ಹೂವಿನ ಖರೀದಿ ಮಾಡ್ತೀನಪ್ಪ, ಈ ಥರದ ಗಿರಾಕಿಗಳು ಗ್ರಾಹಕರು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ್ರೆ ಅವರೆಲ್ಲ ಏಜೆಂಟ್ರು ಕೊಡ್ರಿ ಅವರು. ಹಂಗೆ ಅವ್ರು ನಮಗೆ 1 ವರ್ಷಕ್ಕೆ 1 ಲಕ್ಷ ಕೊಡ್ತಾರೆ ಅಡ್ವಾನ್ಸ್. ನಾವು ದುಡ್ಡು ತಗೊಳ್ಳಿಲ್ಲದ್ರೂ ಅವ್ರು ಕೆಲಸ ಮಾಡ್ತಾರೆ. ನಮಗೆ 1 ಲಕ್ಷ ಕೊಟ್ಟಿದ್ರು ಸತಿ ಬಡ್ಡಿ ತೊಗೊಳಲ್ಲ ಅದಕ್ಕೆ. ಆ ಮಾಲು ನಾವು ಅವ್ನಿಗೆ ಹೊಡೆದಾಗ ನಮಗೆ ಪ್ರತಿ ವಾರದಲ್ಲಿ 2,000 - 3,000 ನಮ್ಮದು ಪೇಮೆಂಟ್ ಇರ್ತೈತೆ ರೀ. 10,000 ರೂಪಾಯಿ ಪೇಮೆಂಟ್ ಆಗಿದ್ರೆ 2 ತಗೊಂತಾರೆ, 20,000 ಆಗಿದ್ರೆ 5,000 ತಗೊಂತಾರೆ. ತೆಗೆದಾದ ಲೋನಿಗೆ ನಾವೇನು ಕೊಟ್ಟಿರ್ತಾರೆ ಆ ಲೋನ್ ಕಟ್ ಮಾಡ್ಕೊಂತಾರೆ. ಹಂಗಾಗೋದ್ರಿಂದ ಈ ಮಾರ್ಕೆಟ್ನಲ್ಲಿ ಏನಾಗೈತಿ, ಅವ್ರಿಗೇನಾಗೈತೆ, ಅವ್ರೇನು ಹೇಳ್ತಾರೆ, ನಾವು ಯಾರಿಗೆ ಕೊಟ್ಟಿರ್ತೀವಿ ಮಾಲ, ಅವರು ತಗೊಂಡೋಗಿ ನಮಗೆ ಕೊಡ್ಬೇಕಾದ್ರೆ ನಮಗೆ 50-100 ಕಡಿಮೆ ಕೊಡ್ತಾರೆ. ಹಂಗಾಗಿ ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ಮಾತು ಅವರು ನಮಗೆ. ಯಾಕೆ ಇದು ಒಂದಿನದ ಬಂಡವಾಳ ರೀ, ಕಾಯಿಸಿ ಇಟ್ಟು ಮರ ಅಂತ ವಸ್ತು ಅಲ್ಲ. ಅಲ್ಲ, ಇವತ್ತು ತಗೊಂಡ್ರೆ ನಾಳೆ ಸಾಯಂಕಾಲಕ್ಕೆ ಅದರದ್ದು ಆಯುಷ್ಯ ಮುಗಿದೋಗ್ಬಿಡಿ. ಹಾಗಾಗಿ ನಾವು ಅವ್ರನ್ನ ಹೆಚ್ಚಾಗಿ ಬಲವಂತ ಮಾಡೋಂಗಿಲ್ಲ. ನಮ್ಮ 1 KG ಇಲ್ದಂಗೆ ಅವ್ರು ಮಾರಿ ನಮಗೆ ದುಡ್ಡು ಮುಟ್ಟಿಸ್ತಾರಲ್ಲ ಅಂತ ಅದು ನಮಗೆ ಸಂತೋಷ ಇರ್ತೈತಿ. ಸೊ ಹಂಗಾಗಿ ಇದು ಹೂವು ಒಂದು ದಿನದ ಮಾರುಕಟ್ಟೆಯಲ್ಲಿ, ಸೊ ಆ ದಿನ ಮಾರುಕಟ್ಟೆಯಲ್ಲಿ ಮಾರಾಟ ಆಗಲೇಬೇಕು. ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಈ ಥರ ಸಮಸ್ಯೆಗಳು ಹಾಗೆ ಉಳ್ಕೊಳ್ತವೆ. ಜೊತೆಗೆ ನೀವು ಸುಮಾರು 1 ಎಕರೆಯಲ್ಲಿ ಹುಣಸೆ ಮರಗಳನ್ನೆಲ್ಲ ಹಾಕಿದ್ದೀರಿ ಅಂತ ಹೇಳಿ, ಈ ಹುಣಸೆ ಮರಗಳ ಬಗ್ಗೆ ಹೇಳಿ, ಯಾವ್ಯಾವ ತಳಿಯ ಹುಣಸೆ ಮರಗಳಿದ್ದಾವೆ? ನಾವು ಹುಣಸೆ ಮರ ಹಾಕಿ 10 ವರ್ಷ ಆಯ್ತು ರೀ. ನಾವು ಆಂಧ್ರದಿಂದ PK10 ಅಂತಂದು 40 ಗಿಡ ತಂದು ಹಚ್ಚಿದ್ದೆ, 40 ಗಿಡನೂ ಹತ್ಕೊಂಡವ್ರಿ. ಅದರಿಂದ ಮೊದಲು 4 ವರ್ಷ ಚೆನ್ನಾಗಿ ಆದಾಯ ತಗೊಂಡ್ರಿ. ಅದಕ್ಕೂ ಬೇರೆ ಕಡೆಗಿಂದ ಕೂಡ್ಲಿಗಿ ತಾಲೂಕಿನಲ್ಲಿ ಅದ್ರದ್ದು ವ್ಯಾಪಾರಸ್ಥರು, ಅವರೆಲ್ಲ ಬಂದು ಗುತ್ತಿಗೆ ಹಿಡ್ಕೊಂಡು ಅವೆಲ್ಲ ಬಿಡಿಸ್ಕೊಂಡು ನಮಗೆ 20-30 ಸಾವಿರ, 40 ಸಾವಿರ ಕೊಟ್ಟು ಹೋಗೋರು. ಈಗ ಬರ್ತಾ ಬರ್ತಾ ಏನಾಗ್ಬಿಡ್ತು, ಈಗ ಅಡವಿ ಪ್ರಾಣಿಗಳು ಕೋತಿಗಳು ಮಂಗಗಳು ಜಾಸ್ತಿಯಾಗಿ ಅವು ಹೂ ಬಿಡೋದಕ್ಕೆ ತಮ್ಮ ಕಾಯಿಗೆ ಶುರು ಮಾಡ್ಕೊಂಡು ಎಲ್ಲ ಹೂ ತಿಂದು ಮತ್ತು ಕಾಯಿ ಆದಮೇಲೆ ಕಾಯಿ ತಿಂದು ಹಣ್ಣಾದ್ಮೇಲೆ ಅವು ತಿನ್ನೋದ್ರಿಂದ ನಮಗೀಗ ಲಾಭಾಂಶ ಇಲ್ಲ, ನಾವು ಅದ್ರ ಜಾಸ್ತಿನೇ ಅದ್ರ ಬಗ್ಗೆ ಕೈ ಬಿಟ್ಬಿಟ್ಟಿರಿ. ಗಿಡಗಳು ಅದು ನೋಡಿರಿ, ಯಾವುದೇ ಒಂದು ಕೆಮಿಕಲ್ ಅಲ್ಲ, ಯಾವುದೇ ಒಂದು ರಾಸಾಯನಿಕ ಬೇಕಾಗಿಲ್ಲ, ಬರೀ ಪ್ರಕೃತಿ ಅಂತ ಬೆಳೆಯೋದು. ಆ ಬೆಳೆಯೋದು ಲಾಭಾಂಶನ ಅದು ಪೂರ. ಹೌದು, ನಿಮ್ಗೆ ಅದರಲ್ಲಿ ಖರ್ಚಿಲ್ಲ, ಅದಕ್ಕೆ ಅದಕ್ಕೆ ಬೀಜನೂ ಲಾಭ, ಅದ್ರ ಟೊಳಪಿನೂ ಲಾಭ, ಅದರಲ್ಲಿರುವ ಹಣ್ಣುನೂ ಲಾಭ. ಬೀಜ ಅದರಲ್ಲೆಲ್ಲ ಪೌಡ್ರ್ ಮಾಡಿ ಫೇಸ್ ಪೌಡ್ರಿಗೆ ಹೋಗತಿ, ಮತ್ತು ನೆಕ್ಸ್ಟ್ ಆ ಟೊಳಪಿನ ತಗೊಂಡೋಗಿ ತೆಂಗಿ ಬಿಟ್ಟಿಯಾರು ಹೋಗ್ತಾರೆ. ಆಮೇಲೆ ಹಣ್ಣು ಮಾತೆಲ್ಲ ನಮ್ಮ ಗ್ರಾಹಕರೆಲ್ಲರೂ ಊಟ ಮಾಡೋಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಇತ್ತೀಚೆಗಿನ ದಿನದಲ್ಲಿ ಅದರಲ್ಲಿ ಒಂದೇನ ಆಯುರ್ವೇದಿಕದಲ್ಲಿ ಕ್ಯಾಂಡಿ ಮಾಡೋಕ್ಕೈತಾರೆ. ಹೌದು, ಹುಣಸೆ ಹಣ್ಣಿನ ಮಾಡ್ತಾಯಿದ್ದಾರೆ, ಅವರೆಲ್ಲ ಹೋಗ್ತಾರೆ. ಆಮೇಲೆ ಚಟ್ನಿ ಮಾಡ್ತಾರೆ, ಚಟ್ನಿನೂ ಪ್ರೊಸೆಸ್ ಮಾಡಿದ್ರೆ ಅದಕ್ಕೂ ಲಾಭ ಐತಿ. ಈ ಇದರಿಂದ ನಮಗೆ ಲಾಸ್ ಆಗಾಕೈತೆ ರೀ. ಅಂದರೆ ನೀವು ಕಾದು ಬೆಳೆಸಿದ್ರೆ ಖಂಡಿತವಾಗ್ಲೂ ಅದು ಲಾಭದಾಯಕನೇ? ಲಾಭದಾಯಕ ರೀ. ಕಾಯೋದು ಸಮಸ್ಯೆ ಆಗ್ತೈತಿ ನಿಮ್ಗೆ? ಕಾಯೋ ಸಮಸ್ಯೆ ಏನಾಗತ್ತೆ ಅಂದ್ರೆ, ಈ ಕೋತಿಗಳು ಮನುಷ್ಯರಿಗೆ ಹೆದರ ಒಂದು ಸ್ಥಿತಿ ಆಗಿಲ್ಲ ರೀ. ನಾವು ಅದಕ್ಕಾಗಿ ಬಂದೂಕ ತಂದಿವಿ, ಹಳ್ಳಿಟ್ಟು ಹೊಡಿದ್ವಿ, ಒಂದು ಸ್ವಲ್ಪ ಹೋಗ್ದವು ಮತ್ತು ನಮಗೆ ಹೆದರ್ಸೋ ಒಂದು ಪರಿಸ್ಥಿತಿ. ಈಗ ಅವಾಗ 1-2 ಇರ್ತದೆ, ಈಗ 500 ಅದಾವೆ ರೀ ನಮ್ಮ ಊರಲ್ಲಿ. ಒಂದು ಬ್ಯಾಚ್ ಹಿಂಗೆ ಹೋತಂದ್ರೆ ಇನ್ನೊಂದು ಬ್ಯಾಚ್ ಮತ್ತೆ ಬರ್ತದೆ. ಈ ಒಟ್ಟು ಇಲ್ಲ ರೀ, ಸರೌಂಡಿಂಗ್ 3 ಹಳ್ಳಿ ಅಡ್ಡಿರ್ತಾರೆ ಗುಜನವರು. ಒಂದು ಬ್ಯಾಚ್ ಇಲ್ಲಿದ್ದು ಗುಜನವ್ರಿಗೆ ಹೋತಂದ್ರೆ ಆ ಬ್ಯಾಚ್ ಇಲ್ಲಿ ಬಂದಿರ್ತದೆ, ದೇವಗಣ್ಣೋಳಿಗೆ ಹೋಗ್ತದೆ, ತಿಂಗ್ ಬರ್ತದೆ. ಒಟ್ಟು ಸಂಚಾರ ಪೀಡಿದಂಗೆ ಆಗ್ಬಿಟ್ಟವ್ರೆ ಅವು ಈಗ. ಸೊ ಈ ಕೋತಿಗಳ ಕಾಟ, ಹುಣಸೆ ಮರ ಆಗಲಿ, ಬೇರೆ ಯಾವುದೇ ಹಣ್ಣಿನ ಬೆಳೆಗಳು, ತೋಟಗಾರಿಕೆ ಬೆಳೆಗಳಿಗೆ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ರೀ. ಆಮೇಲೆ ಈ ಊರಲ್ಲಿ ಹೊರಗಡೆ ಏನು ಹಾಕಂಗಿಲ್ಲ, ನಮ್ಮ ಮನೆ ಮುಂದೆ ಕನಿಷ್ಠ ಅಂದರೆ 50 ಮಂದಿ ಕೊಡೋಂಥಷ್ಟು ತರಕಾರಿ ನಾವು ಬೆಳಿತಿದ್ವಿ. ಚಳ್ಳರಿ ಬಳ್ಳಿ ಹಾಕ್ತಿದ್ರಿ ಈ ಭಾಗದಾಗ? ಆ ಚಳ್ಳರಿ ಬಳ್ಳಿ ಒಂದು ದಿನದಿಂದ ಯಾರೇ ಬರಲಿ 1 ಕೆಜಿ ಹರಿದು ಕೊಡ್ತಿದ್ವಿ. ನಮ್ಮ ಬೀಗರೆಲ್ಲ ಬರಲಿ, ಯಾರೇ ಬರಲಿ, ಅವ್ರಿಗೆ 1 ಕೆಜಿ 2 ಕೆಜಿ ಹಿಂಗೆ ಹರಿದು ಕೊಡ್ತಿದ್ವಿ. ಹಾಗಲಕಾಯಿ ಬೆಳಿತಿದ್ವಿ, ಕಲ್ಪಟ್ಲಕಾಯಿ ಬೆಳಿತಿದ್ವಿ. ಈಗ ಅವೆಲ್ಲ ಬೆಳೆಯಂಗಿಲ್ಲ ಈ ಕೋತಿ ಕಾಟದಿಂದ. ಇವೆಲ್ಲ ಬಂದು ರೈತರಿಗೆ ಭಾಳ ತೊಂದರೆ ಮಾಡ್ತಿದ್ರು, ಮನೆ ಕೈ ತೋಟಗಳನ್ನು ಮಾಡೋದು ಕಷ್ಟ ಆಗಿದ್ರೆ. ನೋಡ್ರಿ, ಈ ವರ್ಷ ಈ ಮಾವಿನ ಹಣ್ಣು ನಾವು ಹಿಂದಿನ ವರ್ಷ 1,000 ಹಣ್ಣು ಒತ್ತೆ ಹಾಕಿದ್ರೆ, ಈ ವರ್ಷ ಎಲ್ಲ ಖಾಲಿ ಮಾಡಿದ್ವಿ. ಜೊತೆಗೆ ನೀವು ಗೋಡಂಬಿ ಬೆಳೆ ಪ್ರಯತ್ನ ಮಾಡಿದ್ರಿ? ಹೌದು. ಈ ಭಾಗಕ್ಕೆ, ಈ ಪರಿಸರಕ್ಕೆ, ಈ ಹವಾಮಾನಕ್ಕೆ ಹೊಂದಾಣಿಕೆ ಆಗ್ತಿದೆಯಾ? ಈಗ ನಮ್ಮ ರಾಯಚೂರು ಕೃಷಿ ವಿಸ್ತರಣಾ ಕೇಂದ್ರದವರು ಬಂದು ನೋಡಿ ನಮ್ಮ ಭೂಮಿಯನ್ನು ಇದನ್ನು ಮಾಡಿದಾಗ ಈ ಭೂಮಿಯೆಲ್ಲ ಚೆನ್ನಾಗಿ ಬೆಳೀತೈತಿ. ಆಮೇಲೆ ಉಡುಪಿಯಿಂದ ಒಬ್ಬರು ಬಂದಿದ್ದರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕೆ. ಅವರು ಎಲ್ಲ ನೋಡಿದರು, ಇಲ್ಲ ಇದರಲ್ಲಿ ಗೋಡಂಬಿ ಬೆಳೀತೀರಿ, ಚೆನ್ನಾಗಾಗುತ್ತೆ. ನಮ್ಮ ಈ ಗೋಡಂಬಿ ಒಂದು ಸಲ ಹಾಕಿದರೆ 100 ವರ್ಷ ತನಕ ನೀವು ಬೆಳಿಬೋದು. ಯಾವುದೇ ಇದಕ್ಕೆ ಕೆಮಿಕಲ್ಸು ಬೇಡ, ಏನೂ ಬೇಡ. ಏನು ಟೀ ಸೊಳ್ಳೆ ಅಂತ ಒಂದೇನ ಬರ್ತೈತೆ, ಅದಕ್ಕೊಂದು ಸ್ಪ್ರೇ ಮಾಡಿಬಿಟ್ರೆ ಆಗೋತ್ತೆ, ಇಲ್ಲಿಕ್ಕೆಲ್ಲ ಚೆನ್ನಾಗಿ ಬೆಳಿತೈತೆ. ಯಾವಾಗ ಮಾಡಬೇಕಂತ ಸ್ಪ್ರೇ? ಅದು ಹೂ ಬರಬಾರ್ದಾಗ ಮಾಡ್ಬೇಕಂದ್ರೆ, ಅದು ಚಿಗುರಿಗೆ ಅದು ಹುಳ ಕುಂದಿರ್ತೈತೆ ಟೀ ಸೊಳ್ಳೆ, ಅದು ಕುಂತ್ರೆ ಅದು ಇಡೀ ಇದನ್ನೇ ಹಾಳಾಗ್ತೈತೆ. ಅದು ಒಂದು ನೀವು ಕಾಪಾಡ್ಕೊಂಬಿಟ್ರೆ ನಿಮ್ಮಲ್ಲೇ ಬೆಳಿತೈತೆ ಅಂತ ಹೇಳಿದ್ರೆ. ನಮಗೆ ಅದಕ್ಕಿಂತ ಮುಂಚೆ ನಮ್ಮ ಬೀಗರು ಹೊಲ್ದಾಗ, ನಮ್ಮ ಇಲ್ಲಿ ಪಕ್ಕದ ಹೊಲ್ದಾಗ ಒಂದೊಂದು ಗಿಡಗಳದ್ದು ಅವು ಚೆನ್ನಾಗಿ ಬೆಳೆದದ್ದು, ಅವಾಗ ಹಣ್ಣೆಲ್ಲ ತಿನ್ನಕ್ಕೆ ಹೋಗ್ತಿದ್ವಿ ನಾವು ಕಳಿವಿಲ್ಲ. ಹೌದು, ಗೋಡಂಬಿ ಹಣ್ಣು ಮುಂದೆ ಬರ್ತೈತೆ, ಅದು ಒಂಥರ ಒಗರ್ತರ ಟೈಪ್ ಇತ್ತು, ಅದನ್ನೆಲ್ಲ ತಿನ್ನಕ್ಕೆ ಹೋಗ್ತಿದ್ವಿ. ಹಾಗಾಗಿ ಅದನ್ನು ನಾನು ಬೆಳಿಬೇಕಂದ್ರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು, ಇಲ್ಲ ಉಪ್ಪು ಖಾರ ಡೈರೆಕ್ಟಾಗಿ ತಿಂದು ಬಿಡ್ತಿದ್ವಿ ಅಲ್ಲೇ ಹೊಲದಲ್ಲೇ. ಕೆಲವು ಕಡೆಗೆ ಉಪ್ಪು ಹಚ್ಕೊಂಡು ತಿಂತಾರೆ ಅದು. ಆ ಥರದ್ರಿಂದ ನನಗೆ 2ನೇ ವರ್ಷ ಹಾಕಿದ್ದೀನಿ ರೀ. ನಮ್ದು ಈಗ 1 ಕೆಜಿ ಬಂದತ್ತು ರೀ 2ನೇ ವರ್ಷ. ಅಲ್ಲೊಂದು ಉಳಿದದ್ದು ಹೂ ಕಟಾವು ಮಾಡಿದ್ದೆ, ಆದರೂ ಒಂದೊಂದು ಉಳ್ಕೊಂಡು 1 ಕೆಜಿ 1 ಕೆಜಿ ಮೇಲೆ ಆಗ್ಬೋದ್ರಿ ಅಷ್ಟೆ. ಫಲ ಬಂದಿದೆ, ಗೋಡಂಬಿ ಬಂದಿದೆ. ಅದ್ರ ಮುಂದಿನ ಪ್ರೊಸೆಸ್ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ? ನಮಗೆ ಪ್ರೊಸೆಸಿಂದು ಯೂನಿಟ್ ಹಾಕಿಕೊಡ್ತೀವಿ ಅಂದರೆ, ಈಗ ಸದ್ಯದಲ್ಲಿ ನಮ್ಮ ಹಡಲೆ ತಾಲೂಕು 100 ಹೆಕ್ಟೇರ್ ಆಗೈತೆ ರೀ. ಹಡಲೆ ತಾಲೂಕು, ಕೊಟ್ಟೂರು, ಕೂಡ್ಲಿಗೆ ಗೋಡಂಬಿ ಬೆಳೆ 100 ಹೆಕ್ಟೇರ್ ಆಗಿದೆ. ಆಗಿದ್ರೆ ಬೆಳೀತಾ ಇದ್ದಾರೆ ಈ ಬೆಳೆದ ಈಗ 2 ವರ್ಷದಿಂದ ಸ್ಟಾರ್ಟ್ ಆಗಿದ್ರಿ. ಹಾಂ ಹಾಂ ಹಾಂ. ನೀವು 2 ವರ್ಷ ಆಯ್ತು ಹಾಕಿ? ನಾ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಇದು 3ನೇ ವರ್ಷ ರೀ. ಓಹೋ. ಸೊ ಅದು ಇಳುವರಿ ಬರ್ಲಿಕ್ಕಿನ್ನೇ 8 ವರ್ಷ ಬೇಕು? 8 ವರ್ಷಕ್ಕೆ ಫುಲ್ ಇಳುವರಿ ಸಿಗ್ತೈತೆ ಅಂತ ಹೇಳಿದ್ದಾರೆ. ಅದು ಇನ್ನೊಂದೇನಾಗ ಗಿಡ ಎಷ್ಟು ಡೆವಲಪ್ ಆಗುತ್ತೆ ಅವಾಗ ಇಳುವರಿ ಜಾಸ್ತಿ ಆಗುತ್ತೆ. ಅಂತೂ ಗೋಡಂಬಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಸೇಬು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅದೇನೋ ಒಂದೆಲ್ಲ ಕಾರ್ಯಕ್ರಮ ನೋಡಿದರೆ ಒಂದೆರಡು ಕಡೆಗೆ ಇಲ್ಲಿ ದುರ್ಗಾ ಹತ್ರ ಒಂದು ಹತ್ರ ನೋಡಿದ್ವಿ, ಆಮೇಲೆ ಸಿರಾದ ಹತ್ರ ಹೋಗಿ ನಾವು ಡೈರೆಕ್ಟಾಗೆ ನೋಡ್ಕೊಂಬಂದ್ವಿ, ಆಮೇಲೆ ಕೋಲಾರದಾಗ ಬೆಳೆದಿದ್ರಿ, ಆಮೇಲೆ ವಿಜಯಪುರದಲ್ಲಿ ಒಬ್ಬ ರೈತ ಬೆಳೆದಿದ್ದು, ಆತ 10 ಎಕರೆ ಬೆಳೆದ, ಆತಂದು ಒಳ್ಳೆ ಇಳುವರಿ ಬಂತೆ, ದುರ್ಗದ ಹತ್ತಿಂದ ಇಳುವರಿ ಬಂತೆ. ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಒಂದು 100 ಗಿಡ ತಂದು ಹಾಕಿ ಪ್ರಯತ್ನ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೀರಿ. ಗಿಡಗಳು ವರ್ಷದಿಂದ ಹಾಕಿದ್ರಿ ಈಗ? ಅದೆಲ್ಲ 3 ವರ್ಷ ಆಯ್ತ್ರಿ. ಇಳುವರಿ ಬಿಟ್ಟಾ ಇದೆಯಾ? ಈ ಇಳುವರಿಯನ್ನ 2 ವರ್ಷನೂ ಕಾಯಿ ಕುಂತಿತ್ರಿ, ನಮ್ಮ ಇದಕ್ಕೆ ಸಿಕ್ಕಿಲ್ಲ. ಹೌದಾ? ಕಾಯಿ ಕುಂದ್ರದ್ದು ಈಗ ಆದ್ರೆ ಈಗ ಹೊಲದಲ್ಲಿ ಏನಾಯ್ತು? ಇಳುವರಿ ಸಿಗುತ್ತಾರೆ, ನಾವು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ಅಂದ್ರೆ ಕಾಯೋದಾಗ್ಲಿ ಮಾಡೋದು ಮಾಡಿಲ್ಲ. ಹೋದಾಗ ನಮಗೆ 1-2 ಹಿಂಗೆ ಸಿಕ್ಕ ಹರ್ಕೊಂಡು ತಿಂದು ನಮ್ಮ ಪಕ್ಕ ಅಕ್ಕಪಕ್ಕದಲ್ಲಿರೋ ತಿಂದಾರ. ಯಾವ ತಳಿ ಅದು? ಅದು ನಮಗೆ ಅವ್ರು ಕೊಟ್ಟಿರೋದು ಹರಿಯಾಣ ಸೀಡ್ಸ್ ಇದಂತ ಕೊಟ್ಟರೆ. ನಮಗೆ ಏನು ಮಾಮೂಲಿ ಸೇಬ್ ಬರ್ತದಲ್ಲ ಅದೇ ಸೇಬನ್ನ, ಅಲ್ಲಿ ಹರಿಯಮನ್ 99 ಆ ಸೇಬು ಅದು ಇರೋದು, ಅದು ನಮಗೆ ಇಳುವರಿ ಕೊಡೋದು. ನೆಕ್ಸ್ಟ್ ಅದನ್ನು ಜೋಪಾನ ಕಾಯ್ಬೇಕು. ಈಗ ಇರನ್ನ ಜೋಪಾನ ಮಾಡಿ ನಮ್ಮದ್ರಲ್ಲಿ ಅದರಲ್ಲಿ ಕೆಲವೊಂದು ಬ್ರಾಂಚಸ್ ಬಂದವ್ರಿ, ಅವನ್ನ ನೆಕ್ಸ್ಟ್ ಪ್ರಯತ್ನ ಮಾಡ್ಬೇಕಂತ ನಮ್ಮ ಒಂದು ಇದಿದೆ. ಆಮೇಲೆ ನಿಮ್ಮಲ್ಲಿ ಮಲ್ಲಿಗೆಯಲ್ಲಿ ಇಲ್ಲಿ 3 ವಿಧದಲ್ಲಿ ಬೆಳೀತಾರೆ. ಹೌದು. ಒಂದು ಸ್ಥಳೀಯ ತಳಿ ಮಲ್ಲಿಗೆ ಬೆಳಿತೀವಿ, ಹಡಗಲಿ ಮಲ್ಲಿಗೆ ಅಂತ ಕರಿತೀರಿ ಅದು. ಇನ್ನೊಂದು ದುಂಡು ಮಲ್ಲಿಗೆ ಹೇಳ್ತೀರಿ. ಈ ದುಂಡು ಮಲ್ಲಿಗೆ ಬಗ್ಗೆ ಹೇಳಿ, ಈ ಮಲ್ಲಿಗೆಗೂ ಅದಕ್ಕೆ ಏನು ವ್ಯತ್ಯಾಸ ಇದೆ? ನಮ್ಮ ಹಡಗಲಿ ಮಲ್ಲಿಗೆ ಒಂದು ಸಲ ಮಲ್ಲಿಗೆ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆದರೆ ಅಪ್ ಟು ಅಕ್ಟೋಬರ್ ತನಕ ಇಳುವರಿ ಸಿಗುತ್ತಾರೆ ಇಲ್ಲಿ ಸ್ಥಳೀಯ ಮಲ್ಲಿಗೆ. ಆದರೆ ಮೈಸೂರು ದುಂಡು ಮಲ್ಲಿಗೆ ಅದು ಮಾರ್ಚಾಗಿ ಸ್ಟಾರ್ಟ್ ಆಗುತ್ತೆ, ಮಾರ್ಚಾಗಿ ಸ್ಟಾರ್ಟ್ ಆಗಿ 1 ತಿಂಗಳು ಬಂದ ತಕ್ಷಣ ಮತ್ತೆ 1 ತಿಂಗಳು ಗ್ಯಾಪ್ ಆಗುತ್ತೆ. ಅದು ಏನಿಲ್ಲ ಅಂದರೆ ನಮಗೆ ಆಗಸ್ಟ್ ತಿಂಗಳ ತನಕ ಅಷ್ಟೇ ಅದು ಸಿಗೋದು. ಆಮೇಲೆ ಅದ್ರದ್ದು ಫುಲ್ ಇದಾಗ ಅದು ನಮಗೆ 3 ತಿಂಗಳು ಅಷ್ಟೇ ರೀ ದುಂಡು ಮಲ್ಲಿಗೆ. ನಮ್ಮ ಹಡಗಲಿ ಮಲ್ಲಿಗೆ ಮಾತ್ರ 5-6 ತಿಂಗಳ ತನಕ ಇಳುವರಿ ಸಿಗುತ್ತೆ. ಯಾವ ತಿಂಗಳಿಂದ ಶುರುವಾಗಿ ಯಾವ ತಿಂಗಳ ಕೊನೆ ಆಗ್ತದೆ? ನಮ್ಮದು ಮಾರ್ಚ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ ರೀ, ಅಪ್ ಟು ಅಕ್ಟೋಬರ್ ತನಕ ಇರ್ತೈತೆ. ಇದು ದುಂಡು ಮಲ್ಲಿಗೆ ಯಾವಾಗ ಶುರು ಆಗ್ತದೆ? ಇದು ಮಾರ್ಚಾಗಿ ಸ್ಟಾರ್ಟ್ ಆಗುತ್ತೆ, ಮಾರ್ಚಾಗಿ ಸ್ಟಾರ್ಟ್ ಆಗಿ ಜೂನ್ ಜುಲೈಗೆ ಎಲ್ಲ ಕ್ಲೋಸ್ ಆಗಿಬಿಡ್ತದೆ. ಯಾವುದು ಮಾರ್ಕೆಟಲ್ಲಿ ಹೆಚ್ಚು ಬೇಡಿಕೆ ಇದೆ? ಮಾರ್ಕೆಟ್ನಲ್ಲಿ ಹೆಚ್ಚು ಹಡಗಲಿ ಮಲ್ಲಿಗೆ ಬೇಡಿಕೆ ಜಾಸ್ತಿ ಇದೆ. ದುಂಡು ಮಲ್ಲಿಗೆ ಬೇಡಿಕೆಕ್ಕಿನ್ನೂ ರೇಟ್ ಜಾಸ್ತಿ ಇರುತ್ತೆ, ಅದು ಒಂದೇ ಸಲಕ್ಕೆ ಇಳುವರಿ ಬಂದು ಹೋಗೋದ್ರಿಂದ ಅದು ರೈತರಿಗೆ ಲಾಭ ಆಗ್ತಿರಲ್ಲ. ಕೆಲವೊಂದು ಟೈಮು ಒಂದು ದಿನ 4 ಕೆಜಿ ಬಂದದ್ದು, ತಿರುಗಿ ಮರುದಿನ 20 ಕೆಜಿ ಬರುತ್ತಾರೆ. ಹಂಗೆ ಲೇಬರ್ ಪ್ರಾಬ್ಲಮ್ಮು ಅದನ್ನೆಲ್ಲ ಹರಿದು ಕಳಿಸಿದ್ರೆ ಮಾರ್ಕೆಟ್ನಲ್ಲಿ ರೇಟ್ ಡೌನ್ ಆಗೋದು, ಈ ಥರ ಆಗುತ್ತೆ. ಅದಕ್ಕೆ ಇನ್ನೂ ಹೆಚ್ಚಿನ ಮಾರ್ಕೆಟ್ ಸಿಗಬೇಕು, ಆಮೇಲೆ ನೀವು ನಮ್ಮ ಲೇಬರ್ ಅವಶ್ಯಕತೆಯೇ ಜಾಸ್ತಿ ಇರುತ್ತದೆ. ಈಗ ನಿಮ್ಮ ಮನೆಗಾಗಿ ಏನೇನು ಬೆಳ್ಕೊಳ್ತೀರಿ? ನಮ್ಮ ಮನೆಗಾಗಿ ತರಕಾರಿ ಬೆಳಿತೀರಿ, ಕಾಮನ್ ಆಗಿ ಜವಳಿ, ಬೆಂಡೆ, ಆಮೇಲೆ ಮೆಣಸಿನಕಾಯಿ. ಜೋಳ ಬೆಳೆಯೋದು ಮುಂದುವರಿಸಿದಿರಾ? ಇಲ್ಲ, ಜೋಳ ಎಲ್ಲ ಬಿಟ್ಟಿದ್ರಿ. ಯಾವಾಗಿನಿಂದ ಬಿಟ್ಟಿದ್ರೆ 1 ವರ್ಷ ನಮಗೆ ಪ್ರೀತ್ ಮಳೆ ಐತ್ರಿ. ಮಳೆ ಆದಾಗ ಜೋಳದಲ್ಲೇ ಸಸಿ ನೆಟ್ಟಿದ್ವು, ಹಂಗಾಗಿ ಅದನ್ನ ಜೋಳ ಬೆಳೆಯೋದು ಬಿಟ್ಟಿವ್ರಿ. ಮೆಕ್ಕೆಜೋಳ ಮನೆ ಊಟಕ್ಕೆಲ್ಲ ಜೋಳ ಖರೀದಿ ಮಾಡ್ಬೇಕಾಗಿ? ಹೌದು, ಖರೀದಿ ಮಾಡ್ಬೇಕು. ರಾಗಿ ಬೆಳಿತೀರಿ? ಸ್ವಲ್ಪ ಬೆಳಿತೀರಿ, 1 ಚೀಲ 2 ಚೀಲ ಅಷ್ಟೇ ಸಾಕಾಗ್ತದೆ ನಿಮಗೆ? ನಮ್ಗೆ ಸಾಕಾಗತ್ತೆ ರೀ. ಕೃಷಿ ಅನ್ನೋದು ಒಂದು ಸುಸ್ಥಿರ ಬದುಕಿಗೆ ಸಹಾಯಕವಾಗ್ತದೆ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಹೇಳ್ಬೋದಾ ನೀವು? ಸಾಧ್ಯವಾದಷ್ಟು ಸುಸ್ಥಿರ ಬದುಕಿಗೆ ಅನುಕೂಲ ಆಗುತ್ತೆ. ಇನ್ನೊಂದು ಏನಂದ್ರೆ, ನಾವೀಗ ಆಧುನಿಕ ಜಗತ್ತಿನ ಜೊತೆ ಓಡಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಕೃಷಿಯನ್ನು ಸ್ವಲ್ಪ ಜನರಿಗೆ ತ್ರಾಸಾಗತ್ತೆ. ಆ ಬದುಕಿನ ಜೊತೆ ಓಡಾರ ನೋಡಿ ನಾವು ಆ ಕಡೆಗೆ ಹೋದ್ರೆ ಚೆನ್ನಾಗಿರುತ್ತಲ್ಲ ಅಂತ ರೈತರಿಗೆಲ್ಲ ಅದೊಂದು ಆಮಿಷ ಆಗಿದೆ. ಅಂದರೆ ಈಗ ಕೃಷಿಯಲ್ಲಿ ಖರ್ಚು ವೆಚ್ಚಗಳು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾಯಿದೆ, ಅದು ಸಾಮಾನ್ಯ ರೈತನು ಅದು ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದೊಂದು ಮಾತು ಎಲ್ಲ ಕಡೆ ಕೇಳಿಬರ್ತಾಯಿದೆ. ನೀವೇನಂತೀರ ಅದಕ್ಕೆ? ಸರಿಯಾದ ಮಾರ್ಕೆಟು ಮತ್ತು ಇಳುವರಿ ಸಿಕ್ಕರೆ ರೈತರಿಗೇನು ಕಷ್ಟ ಆಗೋದಿಲ್ಲ ರೀ. ಈಗಿನ ಪರಿಸ್ಥಿತಿಯಲ್ಲಿ ಸರಿಯಾದ ರೀತಿಯಿಂದ ಲೇಬರ್ ಕೆಲಸ ಮಾಡೋದಿಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಈ ಕೆಲಸಕ್ಕೆ ಬಂದರೆ ಅವರು ಎಷ್ಟು ತಾಸು ಕೆಲಸ ಮಾಡೋಕೆ ಕರೆಕ್ಟಾಗಿ ಕೆಲಸ ಮಾಡಿದರೆ ನಮಗೆ ಲಾಭ, ಅವರು ಅಷ್ಟು ತಾಸು ಕೆಲಸ ಮಾಡೋದಿಲ್ಲ. ನಮಗೆ ಅವ್ರಿಗೇನೋ ಕೂಲಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಬರ್ತಾರೆ, ನಮ್ಮ ಕೆಲಸ ಆಗಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ರೈತರು ಪೇಚಿ ಆಡ್ತಿರ್ತೀವಿ. ಹೀಗಾಗಿ ಅವ್ರಿಗೆ ಹೊರಗಡೆಗೆ ಉದ್ಯೋಗ ಖಾತ್ರಿ ಸಿಗ್ತೈತೆ, ಅಲ್ಲಿ 300 ರೂಪಾಯಿ ಸಿಗ್ತೈತೆ, ನಾವು 200 ರೂಪಾಯಿ ಕೊಡ್ತೀರಿ. ಹಾಗಾಗಿ ನಮ್ಮಲ್ಲಿ ಲೇಬರ್ಸ್ ಬರೋದು ಭಾಳ ಕಡಿಮೆ ಆಗುತ್ತಾರೆ. ನಾವು ಇದ್ದಿದ್ರಾಗ ಅವಾಗೆಲ್ಲ ಲೇಬರ್ ಜಗ್ ಸಿಗೋದಂದ್ರೆ ಜೋಳ ಬೆಳೀತಿದ್ವಿ, ಅಕ್ಕಡಿ ಕಾಳೆಲ್ಲ ಬೆಳೀತಿದ್ವಿ, ಮಡಿಕೆ, ಹೆಸರು, ತೊಗರಿ ಇವೆಲ್ಲ ಬೆಳೀತಿದ್ವಿ. ಈಗ ಅವೆಲ್ಲ ಕಟಾವು ಮಾಡೋಕ್ಕೆ ಬರಲ್ಲ ಆ ಪರಿಸ್ಥಿತಿಗೆ ಈಗ ಅವನ್ನೆಲ್ಲ. ಸಾವಯವ ಕೃಷಿ ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಬರ್ತಾ ಇದೆ. ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಏನಿತ್ತು, ಸ್ಥಳೀಯವಾಗಿ ಲಭಿಸುವಂಥ ಗೊಬ್ಬರಗಳನ್ನು ತ್ಯಾಜ್ಯಗಳನ್ನು ಬಳಸಿಕೊಂಡು ಅದನ್ನೇ ಗೊಬ್ಬರಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಕೃಷಿ ಮಾಡುವಂಥದ್ದು ಒಂದು ಪದ್ಧತಿಗೆ ಈಗ ಜಾಸ್ತಿ ಚರ್ಚೆ ನಡೀತಾ ಇದೆ. ಅದಕ್ಕೆಲ್ಲ ನಿಲುವೇನು? ನಾವು ಅದಕ್ಕೆಲ್ಲ ಓಕೆ ಅನ್ನಿಸ್ತೇವೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ಈ ಊರು ನಮ್ಮಲ್ಲಿ 100 ಮನೆ ಅದಾವೆ, ಅವಾಗ ಒಂದು ಮನೆಗೆ 10 ಜಾನುವಾರುಗಳನ್ನು ಕಟ್ತಿದ್ವಿ. ನಮ್ಮ ಮನೆಯಲ್ಲಿ 20 ಜಾನುವಾರುಗಳು ಇರ್ತವೆ. ಈ ಜಾನುವಾರುಗಳನ್ನು ಮೇಸರು ಹೋಗೋಲ್ಲ, ಮೊದಲೇ ಮನೆಯಲ್ಲಿ ಒಬ್ಬರು ಇಬ್ಬರು ಇರ್ತಾರೆ, ಎಲ್ಲ ಕುಟುಂಬ ವಿಭಾಗಗಳಾಗಿಬಿಟ್ಟವ್ರೆ. ಆದಾಗ ಏನಾಗುತ್ತೆ, ಅವರು ಒಂದು ದಿನ ಕೂಲಿ ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ ಹೊರಗಡೆ ಹೋಗಿ ದೊಡ್ಡದ್ರೆ. ಈ ಒಂದು ಆಕಳ ಕಟ್ಕೊಂಡು ಅವ್ನು ಮೇಯಿಸಿದ್ರೆ ಅವನಿಗೆ 2 ಲೀಟ್ರ್ ಹಾಲು ಕೊಡ್ತೈತಿ. 2 ಲೀಟ್ರ್ ಹಾಲು ಕೊಟ್ಟರೆ 30 ರೂಪಾಯಿ ಆದರೆ 60 ರೂಪಾಯಿ ಹಾಕಿದ್ರೆ ಅದಕ್ಕೆ ಹಿಂಡಿ ಜೋಡಿಸ್ಬೇಕು, ಆಮೇಲೆ ಮೇವು ಜೋಡಿಸ್ಬೇಕು. ಇದರಿಂದ ಹೈನುಗಾರಿಕೆ ಫೇಲ್ ಆಗುತ್ತೆ ರೀ. ಆಮೇಲೆ ಕೃಷಿಯಲ್ಲಿದ್ದರೆ ಅಲ್ಲಿ ಹೆಚ್ಚು ಲಾಭ ಅನ್ಸೋದಲ್ಲ, ಒಂದು ಎಲ್ಲ ರೈತರು ಡಿವೈಡ್ ಆಗಿ ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿದ್ದಾರೆ. ಸಾವಯವ ಕೃಷಿ ಬೇಕಂದ್ರೆ ನಮಗೆ ದನಕರುಗಳು ಬೇಕು. ಒಂದ್ ಕಡೆ ದನಕರುಗಳು ನೋಡ್ಕೋಬೇಕಂದ್ರೆ ಮಾನವ ಸಂಪನ್ಮೂಲ ಅದು ಎಲ್ಲೋ ವ್ಯರ್ಥವಾಗಿ ಸಾಕ್ತಾ ಇದೆ ಅನ್ನುವಂಥದ್ದೊಂದು ನಿಲುವು ಬರ್ತಾ ಇದೆ. ಅಂದ್ರೆ ಹೊರಗಡೆ ಹೋದ್ರೆ 500 ರೂಪಾಯಿ ದುಡ್ಕೊಂಡು ಬರ್ತೀನಿ ನಾನು, ಇಲ್ಲಿ ನಾನು ಆಕಳ ಕರುಗಳು ನೋಡ್ಕೊಂತಿದ್ರೆ ಒಂದು 30 ರೂಪಾಯಿ 60 ರೂಪಾಯಿ ಸಹ ಸಿಗೋದಿಲ್ಲ ಅನ್ನುವಂಥ ಒಂದು ನಿಲುವು ಇದೆ. ಆ ಕಾರಣಕ್ಕಾಗಿ ಪಶು ಸಾಕಾಣಿಕೆ ನಿಲ್ತಾ ಇಲ್ಲ. ನಾವು ಹಿಂದಿನಲ್ಲಿ ಏನು ಮಾಡಿದ್ರೆ 10 ದನಗಳು ಇರ್ತದ್ದು ಮನೆಯಲ್ಲಿ, ಆದ್ರೆ 4 ದನಗಳು ನಮ್ಮ ಹಿಂಡ್ತದ್ದು. ಅದನ್ನೆಲ್ಲ ತೃಪ್ತಿಯಾಗಿ ನಾವು ಊಟ ಮಾಡಿ ನಮ್ಮ ಮಕ್ಕಳು ಊಟ ಮಾಡಿ ತುಪ್ಪ ಹಾಲು ಮೊಸರು ಎಲ್ಲ ಹೊರಗಿನ ಪ್ರಪಂಚಕ್ಕೆ ನಾವು ಹೋಗ್ತಿದ್ದಿಲ್ಲ. ನಮ್ಮ ಹೊಲ ಏನ, ನಮ್ಮ ದನಗಳೇನ, ನಮ್ಮ ಭೂಮಿಯನ್ನು ಅಷ್ಟರಲ್ಲೇ ಸೀಮಿತವಾಗಿದೆ. ಈಗ ಹೊರಗಿನ ಪ್ರಪಂಚಕ್ಕೆ ಹೋಗೋದ್ರಿಂದ ಭಾಳ ರೈತರಿಗೆ ತೊಂದರೆ ಆಗಕತ್ತಿದೆ. ಹೊಸ ಹುಡುಗರಿಗೆ, ರೈತರ ಮಕ್ಕಳಿಗೆ ಕೃಷಿ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಕನಸು ಕಾಣ್ತಾ ಇರೋರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಕಿವಿ ಮಾತು? ಹೊಸ ಹುಡುಗರ ಆಸೆ ಇಟ್ಕೊಂಡಿರ್ತಾರೆ ರೀ, ಅವರಿಗೆ ದುಡಿಯೋ ಬಂಡವಾಳ ಇದ್ರೆ ಮಾತ್ರ ಅವರು ಈ ಕೃಷಿಯಲ್ಲೇ ಸಕ್ಸಸ್ ಕಾಣೋಕ್ಕೆ ಒಂದು ಸಾಧ್ಯತೆ ಐತೆ. ನಮ್ಮಲ್ಲೇ ರೈತರಲ್ಲಿ ಏನಾಗಿರ್ತೈತೆ, ಇರೋದೊಂದು 1,000 ರೂಪಾಯಿ, ನಾವು 10 ಎಕರೆ ಹೊಲ ಇರ್ತೈತಿ, 10 ಎಕರೆ ಹೊಲಕ್ಕೆ 1,000 ರೂಪಾಯಿ ಆಗೋಲ್ಲ. ಮತ್ತು ಸಾಲ ಮಾಡೋಕ್ಕೆ ಹೋಗ್ತೀವಿ, ಸಾಲ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಬೆಳೆ ಹಾಳಾಗೈತೆ, ಅವು ಮತ್ತೆ ಅದಕ್ಕೆ ಬಡ್ಡಿ ಆಗುತ್ತೆ, ಬಡ್ಡಿ ಅದನ್ನೆಲ್ಲ ಕಟ್ಟಿ ಕೃಷಿನೇ ಬೇಡಪ್ಪ ಅಂತಂದು ಅವರು ದುಡಿಯೋಕೆ ಹೋಗೋ ಒಂದು ಪರಿಸ್ಥಿತಿ ಬಂತು. ಒಳ್ಳೆಯದು ಕೆ ಎಂ ಶಿವಪ್ರಕಾಶ್ ಅವರು ತುಂಬ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀರಿ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕನಕನಹಳ್ಳಿ ಗ್ರಾಮದ ಹಿರಿಯ ರೈತರಾದ ಶ್ರೀ ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರೇ, ಬನ್ನಿ ಈಗ ಆಲಿಸೋಣ ಕೃಷಿ ಗೀತೆಗಳನ್ನು. ಹೋಗೋಣ ಬರ್ತೀಯ ಚಂದಿರ ನಡೆಗೆ